ವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಚೈನಾ ಆಸ್ಟರ್ ಹೂವಿನ ಬೇಸಾಯ ಕ್ರಮಗಳ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೀತಮ್ ಎಸ್ಪಿ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಪ್ರೀತಮ್ ಎಸ್ಪಿ ಅವರಿದ್ದಾರೆ. ಇವರು ಶಿರ್ಷಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೂವಿನ ಬೆಳೆ ಬೇಸಾಯ, ಅದರಲ್ಲಿ ಚೈನಾ ಆಸ್ಟರ್ ಅನ್ನುವಂಥ ಹೂವು, ಇದನ್ನು ಹೇಗೆ ಬೆಳಿಬಹುದು ಅನ್ನುವಂಥ ವಿಷಯ ಕುರಿತು, ಬೇಸಾಯ ಪದ್ಧತಿ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಪ್ರೀತಮ್ ಅವರು. ನಮಸ್ತೆ. ಚೈನಾ ಆಸ್ಟರ್, ಇದು ಅನೇಕ ರೈತರಿಗೆ ಪರಿಚಯ ಇಲ್ಲ ಈ ಬೆಳೆ. ಈ ಬೆಳೆ ಬೇಸಾಯ ನಮ್ಮ ಜಿಲ್ಲೆಗೆ ಎಷ್ಟು ಸೂಕ್ತ ಮತ್ತು ಎಂತೆಂತ ರೈತರು ಬೆಳಿಬಹುದು, ಎಷ್ಟು ಬೆಳಿಬಹುದು? ಈ ಚೈನಾ ಆಸ್ಟರ್ ಬೆಳೆ ನಮಗೆಲ್ಲ ಗೊತ್ತಿರಂಗೆ ಬೇರೆ ಎಲ್ಲಾ ತರದ ಹೂಗಳು ಇದಾವೆ. ಯಾಕಂದ್ರೆ ಈಗ ನಾವು ಉತ್ತರ ಕನ್ನಡ ಭಾಗ ಅಂತ ನೋಡ್ಕೊಂಡಾಗ ತುಂಬಾ ಕಮ್ಮಿ, ಯಾಕಂದ್ರೆ ಇದು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ, ಹಾಗೂ ಇನ್ನೊಂದು ಭಾಗದಲ್ಲಿ ಕರಾವಳಿ ಪ್ರದೇಶ ಇದೆ. ಸೊ ಹಾಗಾಗಿ ಹೂವಿನ ಬೆಳೆ ಮತ್ತೇನಿದ್ರೆ ಸ್ವಲ್ಪ ಜಾಸ್ತಿ ಜನಗಳು ಯಾರು ಬೆಳೀತಿಲ್ಲ. ಸೊ ಹಾಗಾಗಿ ಈ ಚೈನಾ ಆಸ್ಟರ್ ಬೆಳೆ ಹೆಂಗೆ ಅಂತಂದ್ರೆ ಇದೊಂದು ಸ್ವಲ್ಪ ಹಾರ್ಡಿ ಕ್ರಾಪ್ ಅಂತ ಹೇಳ್ತೀವಿ. ಅಂತಂದ್ರೆ ಸ್ವಲ್ಪ ನೀರು ಅಥವಾ ಅತಿ ಹೆಚ್ಚು ಮಳೆ ಬೀಳ್ತಿದ್ರು ಸ್ವಲ್ಪ ತಡ್ತಾ ಬರ್ತದೆ. ಸೊ ಹಾಗಾಗಿ ಚೈನಾ ಆಸ್ಟರ್ ಒಂದು ಪ್ರಮುಖ ಬೆಳೆಯನ್ನಾಗಿ ನಾವು ಉಪಯೋಗಿಸ್ಕೋಬಹುದು. ಸೊ ಈ ಬೆಳೆ ಏನು ಅಂತಂದ್ರೆ ಇದನ್ನ ನಾವು ಬಿಡಿ ಹೂವಾಗೆಲ್ಲ ಅದ್ರ ಜೊತೆಗೆ ಕತ್ತರಿಸಿದ ಹೂವಾಗೂ ಬಳಸ್ಕೋಬಹುದು. ಮೊದಲೆಲ್ಲ ಹೆಂಗಿತ್ತಂದ್ರೆ ಬರೀ ಬಿಡಿ ಹೂವಾಗೆ ಮಾಡ್ಕೊಂತ ಹೋಗ್ತಾರೆ. ಈಗೆಲ್ಲ ಹೂ ದಾನಿಯಲ್ಲಿ ಇಡೋದಾಗಿರ್ಬೋದು ಅಥವಾ ಬೊಕ್ಕೆ ಮಾಡೋದಾಗಿರ್ಬೋದು ಮತ್ತೆ ಬೇರೊಂದು ಯಾವ್ದೋ ಮದುವೆ ಮನೆಯಲ್ಲಿ ಸಮಾರಂಭಗಳಲ್ಲಿ ಡೆಕೋರೇಷನ್ ತರ ಮಾಡೋದಾಗಿರ್ಬೋದು, ಇವೆಲ್ಲದಕ್ಕೂ ಈಗ ಚೈನಾ ಆಸ್ಟರ್ನ ಕತ್ತರಿಸಿದ ಹೂವಾಗೂ ಕಾಂಡ ಸಹಿತ ಏನಿರ್ತಲ್ಲ ಅದನ್ನ ಮಾಡ್ಕೊಂತ ಹೋಗ್ಬಹುದು. ಸೊ ಹೇಗಿರ್ತಿದ್ ನೋಡ್ಲಿಕ್ಕೆ ಸೇಮ್ ಸೇವಂತಿಗೆ ಹೂ ಇರೋದು ಅದೇ ತರ ಇರ್ತದೆ. ಇದು ಆಕ್ಚುಲಿ ಇವೆಲ್ಲ ಏನಿದೆ ಅಂತಂದ್ರೆ ಇದೆಲ್ಲ ದಕ್ಷಿಣ ಭಾಗದಲ್ಲಿ ಏನು ಬೆಂಗಳೂರು ಮೈಸೂರು ಕೋಲಾರ ಇದೆಲ್ಲ ಇದೆ, ಇಲ್ಲೆಲ್ಲ ತುಂಬಾ ಪ್ರಾಮುಖ್ಯತೆ ಇದೆ. ಈಗ ಹೆಂಗೆ ಉತ್ತರ ಕರ್ನಾಟಕದಲ್ಲಿ ಬಂದಾಗ ಗಲಾಟೆ ಹೂವು ಮತ್ತೆ ಸುಗಂಧರಾಜ ಇವೆಲ್ಲ ಬೇರೆ ತರ, ಅದೇ ತರನೇ ಇದು ಒಂದು ಪ್ರಮುಖವಾದ ಬೆಳೆ ಇದೆ. ಸೊ ಇದು ಸೇಮ್ ನಿಮಗೆ ಸೇವಂತಿಗೆ ಹೂ ತರನೇ ಕಾಣ್ತದೆ. ಈ ಕಡೆಲ್ಲ ಹುಬ್ಬಳ್ಳಿ ಅಥವಾ ಬಾಗಲಕೋಟೆ ಕಡೆ ಎಲ್ಲ ಕಲರ್ ಸೇವಂತಿಗೆ ಅಂತಾನೆ ಪ್ರಚಲಿತವಾಗಿದೆ ಇವೆಲ್ಲ. ಇದನ್ನ ನಮ್ಮ ಜಿಲ್ಲೆಗೆ ಸೂಕ್ತ ಬೆಳೆ ಅಂತೇಳಿ ಅಂತೀರಾ? ಎಲ್ಲಾ ಭಾಗದಲ್ಲೂ ಆಗುವುದಿಲ್ಲ. ಏನಕ್ಕೆ ಅಂತಂದ್ರೆ ಈಗ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಆರ್ದ್ರತೆ ತೇವಾಂಶ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಗದೇನೆ ಇರಬಹುದು. ಬಟ್ ಆದರೆ ಪಾಲಿಹೌಸ್ಗಳಲ್ಲಿ ಇದನ್ನು ಖಂಡಿತವಾಗಿ ಬೆಳಿಬಹುದು. ನಮ್ಮ ಜಿಲ್ಲೆಯಲ್ಲಿ ಹೆಂಗೆ ಅಂತಂದ್ರೆ ಈಗ ಶಿರ್ಸಿ ಭಾಗ ಬಂತಾರೆ ಮಲೆನಾಡು ಪ್ರದೇಶದಲ್ಲಿ ಬಂದಾಗ ಈ ಮಳೆಗಾಲ ಮುಗದ ಮೇಲೆ ಈ ಹೆಂಗೆ ಆಗಸ್ಟ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನಾಟಿ ಮಾಡ್ಕೋಬಹುದು. ಏನಕ್ಕೆ ಅಂತಂದ್ರೆ ಈ ಚೈನಾ ಆಸ್ಟರ್ ಬೆಳೆಯು ವರ್ಷದ ಪೂರ್ತಿ ಇದರಲ್ಲೂ ಬೆಳಿಬಹುದು. ಬಟ್ ಸೂಕ್ತವಾಗಿ ಅಂದ್ರೆ ಅತಿ ಹೆಚ್ಚು ಇಳುವರಿ ಬರಬೇಕು ಅಂತಂದ್ರೆ ಈ ಚಳಿಗಾಲದಲ್ಲಿ ಬೇಸಾಯ ಮಾಡುವುದರಿಂದ ನಮಗೆ ಅತಿ ಹೆಚ್ಚು ಇಳುವರಿ ಬರುತ್ತದೆ. ಸೊ ಈ ಮಲೆನಾಡು ಪ್ರದೇಶದಲ್ಲಿ ನೀವು ಮಳೆಗಾಲ ಮುಗದಾದ್ಮೇಲೆ ಲೈಕ್ ಆಗಸ್ಟ್ ಆಗಿರ್ಬೋದು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ರೆ ನಿಮಗೆ ಸೂಕ್ತವಾಗಿ ಬರ್ತದೆ. ಇದಲ್ಲದೆ ಈ ಕೆಳಗಡೆ ಬಂದಾಗ ಮುಂಡುಗೋಡ ಆಗಿರ್ಬೋದು ಮತ್ತೆ ಆ ಭಾಗದಲ್ಲಿ ಸ್ವಲ್ಪ ಅರೆ ಮಲೆನಾಡು ಭಾಗದಲ್ಲಿ ಬಂದಾಗ ವರ್ಷವಿಡೀ ಪೂರ್ತ ಮಾಡ್ಕೋಬಹುದು. ಮಲೆನಾಡು ಪ್ರದೇಶ ಬಂದಾಗ ಹೆಂಗೆ ಎತ್ತರದ ಪ್ರದೇಶ ಎಲ್ಲ ಬಂದಾಗ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಒಂದಲ್ಲಿ ಕಾನ್ಸಂಟ್ರೇಟ್ ಮಾಡಬಹುದು, ಬೇಸಿಗೆಗಾಲದಲ್ಲೂ ಮಾಡಬಹುದು, ಸೂಕ್ತ ನೀರಾವರಿ ಇದ್ರೆ ಮಾತ್ರ. ಬಯಲು ಪ್ರದೇಶದಲ್ಲಿ ಮಾಡಬಹುದು ಅಥವಾ ನಾವು ಈ ಗ್ರೀನ್ ಹೌಸ್ ಮಾಡಿರ್ತೀವಲ್ಲ ಅಲ್ಲಿನೂ ಕೂಡ ಮಾಡಬಹುದು, ಎರಡೂ ಕಡೆ ಬರುತ್ತೆ. ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಅಲ್ಲಿ ನಾವು ಯಾವ್ದೇ ತರದ ಬೆಳೆನೂ ಬೆಳಿಬಹುದು, ಜೊತೆಗೆ ಇದು ಸೂಕ್ತವಾಗಿ ಬರುತ್ತೆ. ಈಗ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ತೇವಾಂಶ ಇರುತ್ತದೆ ಮತ್ತೆ ಮಳೆ ಜಾಸ್ತಿ ಬೀಳೋದ್ರಿಂದ ನಾವು ಅದನ್ನ ಅಲ್ಲಿ ಪಾಲಿ ಹೌಸ್ ಅಲ್ಲಿ ಬೆಳಿಬಹುದು. ಅದೇ ಈಗ ಮೇಲುಗಡೆ ಶಿರ್ಸಿ ಭಾಗ ಅಥವಾ ಏನು ಮಲೆನಾಡು ಭಾಗ ಅಂತ ಇದೆ, ಇಲ್ಲೆಲ್ಲ ನೀವು ಪಾಲಿ ಹೌಸ್ ಅಲ್ಲೂ ವರ್ಷವಿಡೀನೂ ಬೆಳಿಬಹುದು. ಇಲ್ಲ ನಮಗೆ ಪಾಲಿ ಹೌಸ್ ಇಲ್ಲ, ನಮಗೆ ಬರೀ ಭೂಮಿ ಅಷ್ಟೇ ಖಾಲಿ ಇದೆ ಸೊ ಹಂಗೆ ಬೆಳಿತೀವಿ ಅಂತಂದ್ರೆ ಚಳಿಗಾಲ ಮಾತ್ರ ಸೂಕ್ತ. ಚಳಿಗಾಲ ಮತ್ತೆ ಬೇಸಿಗೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ನೀರು ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಮಾಡಬಹುದು. ಮಣ್ಣು ಯಾವುದೇ ಬೆಳೆಗಾದ್ರೂ ಫಲವತ್ತಾದಂತ ನೀರು ಬಸಿದು ಹೋಗುವಂತ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ. ಹಾಗಂತ ಎಲ್ಲಾ ಭಾಗದಲ್ಲಿ, ಈಗ ನಮ್ಮ ಈ ಭಾಗದಲ್ಲಿ ಬಂದಾಗ ಸ್ವಲ್ಪ ಮಣ್ಣು ಆತರ ಸಿಗದೇನೆ ಇರಬಹುದು, ಬಟ್ ಆದ್ರೂ ನಾವೇನು ಈಗ ಹೇಳ್ದಂತದಲ್ಲಿ ನಾವೊಂದು ಇಳುವರಿ ತುಂಬಾ ತಗಂತಿದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಆಗ್ಬಹುದು, ಆದ್ರೆ ಈ ಭೂಮಿಯು ಸೂಕ್ತ, ಬಟ್ ಸ್ವಲ್ಪ ಮರಳು ಮಿಶ್ರಿತ ಇರಬೇಕು. ಬೇಡಿಕೆ ಹೇಗಿದೆ ಇದಕ್ಕೆ? ಬೇಡಿಕೆ ಬಂದ್ಬಿಟ್ಟು ಅದೇ ನಾವು ಇದನ್ನ ಬಿಡಿ ಹೂ ಆಗು ಮಾರ್ತೀವಲ್ಲ, ಮಾಡ್ತೀವಿ ಹೆಂಗೆ ಸೇವಂತಿಗೆ ಹೂವು, ಗಲಾಟೆ ಹೂವು, ದೇವರಿಗಾಗಿರ್ಬೋದು ಅಥವಾ ಪೂಜೆ ಪುರಸ್ಕಾರಗಳಾಗಿರ್ಬೋದು ಮತ್ತೆ ಇಂಥ ಪುಷ್ಪಗುಚ್ಛ ಮಾಡ್ತಾ ಆಗಿರ್ಬೋದು ಇವೆಲ್ಲದಕ್ಕೂ ಅತಿ ಹೆಚ್ಚಾಗಿ ಬಳಸ್ತಾರೆ. ಸೊ ಹಾಗಾಗಿ ಈಗ ನಾವು ಸೇವಂತಿಗೆ ಹೂವು ಕೆಲವೊಂದು ಟೈಮಲ್ಲಿ ಏನಾಗ್ತದೆ, ಈಗ ಕೋಲಾರು ಮತ್ತೆ ಚಿಕ್ಕಬಳ್ಳಾಪುರ ಕಡೆಗೆ ಸೇವಂತಿಗೆ ಹೂವಿನ ಅಭಾವ ಆದಾಗ ಈ ಚೈನಾಸ್ಟರ್ನೇ ನಾವು ಪರ್ಯಾಯವಾಗಿ ಉಪಯೋಗಿಸ್ಕೊಂಡು ಮಾಲೆ ಮಾಡೋದಾಗಿರ್ಬೋದು ಅಥವಾ ದೇವರುಗಳಿಗೆ ಪೂಜೆ ಪುರಸ್ಕಾರಗಳಿಗೂ ಉಪಯೋಗಿಸ್ತಾರೆ. ಸೊ ಹಾಗಾಗಿ ಇದಕ್ಕೆ ಒಳ್ಳೆ ಮಾರ್ಕೆಟ್ ಸಹಿತ ಇದೆ. ಸುವಾಸನೆ ಬರುತ್ತಾ ಇದು? ಇದು ಸುವಾಸನೆ ಬರುವುದಿಲ್ಲ, ಇದು ನೋಡ್ಲಿಕ್ಕೆ ಚಂದ. ನೋಡ್ಲಿಕ್ಕೆ ಚಂದ. ನಿಮ್ಗೆ ಹೆಂಗೆ ಅಂತಂದ್ರೆ ಸೇವಂತಿಗೆ ಹೂ ತರ ಯಾವ ತರ ಇರುತ್ತಲ್ಲ ಅದೇ ತರ ಇರ್ತದೆ. ಇದರಲ್ಲಿ ಮತ್ತೆ ಬಣ್ಣಗಳು ಬೇರೆ. ಸೇವಂತಿಗೆಯಲ್ಲಿ ನಮಗೆ ಎರಡೇ ತರ, ಒಂದು ಹಳದಿ ಮತ್ತು ಬಿಳಿ. ಇದರಲ್ಲಿ ಕೆಂಪು, ಬಿಳಿ ಮತ್ತೆ ನೀಲಿ ತಳಿಗಳು ಇದಾವೆ. ಸೊ ಇದಕ್ಕೆಲ್ಲ ಹೆಂಗೆ ಅಂತಂದ್ರೆ, ಈಗ ಕೆಂಪು ತಳಿ ಬಂತು ಅಂದ್ರೆ ಅರ್ಕ ಕಾಮಿನಿ, ಅರ್ಕ ಆದ್ಯ, ಪೂಲೆ ಗಣೇಶ್ ಪಿಂಕ್, ಮತ್ತೆ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರಬಾವಿ ಏನಿದೆ ಇತ್ತೀಚಿನ ದಿನದಲ್ಲಿ ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ, AAC1. ಇದು ಕೆಂಪು ಅಥವಾ ಪಿಂಕ್ ಕಲರ್ದ ಒಂದು ತಳಿ ಇದೆ. ಹಾಗೆ ಬಿಳಿಯಲ್ಲಿ ಪೂರ್ಣಿಮಾ, ಶಶಾಂಕ್, ಪುಲೆ ಗಣೇಶ್ ವೈಟು, ಅರ್ಕ ಅರ್ಜುನ್, ಈ ತಳಿಗಳು ನಿಮಗೆ ಲಭ್ಯವಿರುತ್ತದೆ. ನೀಲಿಲಿ ವೈಲೆಟ್ ಕುಶನ್ನು, ಪುಲೆ ಗಣೇಶ್ ವೈಲೆಟ್, ಈ ಎರಡು ತಳಿಗಳು ಮಾರ್ಕೆಟ್ ಅಲ್ಲಿ ಹಾಗೂ ಸಂಶೋಧನಾ ಕೇಂದ್ರಗಳಲ್ಲಿ ಲಭ್ಯವಿರುತ್ತದೆ. ಇದು ಬೀಜದಿಂದನೋ ಅಥವಾ ಕಂದು ತಂದು ಹಾಕಬೇಕು? ಹೇಗೆ ಬೀಜದಿಂದ ಮಾಡಿದ್ರೆ ರೈತರಿಗೆ ಖರ್ಚು ಕಮ್ಮಿ ಆಗ್ತದೆ. ಏನಕ್ಕೆ ಅಂತಂದ್ರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 750 ಗ್ರಾಮ್ ಅಷ್ಟು ಬೀಜ ಸಾಕಾಗಬಹುದು. ಅದೇ ಕಂದುಗಳಾಯ್ತು ಅಂತಂದ್ರೆ ನಮಗೆ ಅತಿ ಹೆಚ್ಚು ಬೇಕಾಗ್ತದೆ. ಸೊ ಹಾಗಾಗಿ ಬೀಜ ತಂದು ಮಾಡ್ಕೊಳ್ಳೋದು ಸೂಕ್ತ. ಹಾಗೂ ಸಕ್ಸಸ್ ರೇಟ್ ಅಂತ ಏನ್ ಹೇಳ್ತೀವಿ, ಹಾಕಿದಂತ ಗಿಡಗಳು ಸಕ್ಸಸ್ ರೇಟ್ ಆಗೋದು ಬೀಜದಲ್ಲಿ ಜಾಸ್ತಿ ಇರ್ತದೆ ಕಂದುಗಳಿಗಿಂತ. ಏನಕ್ಕೆ ಅಂತಂದ್ರೆ ನಾವು ಕಂದುಗಳು ತಂದಾಗ ಫಂಗಸ್ಸು ಅಥವಾ ಮತ್ತೆ ಬೇರೆ ತರ ರೋಗಗಳೆಲ್ಲ ಇರ್ತವೆ, ಸೊ ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೀಜದಲ್ಲಿ ತಂದು ಮಾಡ್ಕೊಂಡ್ರೆ ನಮಗೆ ಸೂಕ್ತ. ಇದನ್ನ ನೇರವಾಗಿ ಹೊಲದಲ್ಲಿ ಬಿತ್ತುದು ಅಥವಾ ನಾಟಿ ಮಾಡೋದು, ಬೀಜ ಊರೋದು ಹಿಂಗಿರುತ್ತೋ ಅಥವಾ ಒಂದು ಏರುಮಡಿಯಲ್ಲಿ ಬೆಳೆಸಿ ಆ ನಂತರ ಟ್ರಾನ್ಸ್ಪ್ಲಾಂಟ್ ಮಾಡೋದು ಹಿಂಗಿರುತ್ತೋ? ಹೇಗೆ ಚೈನಾಸ್ಟ್ರು ಬೀಜ ನೋಡಿದಾಗ ತುಂಬಾ ಅತಿ ಸಣ್ಣದಾಗಿರುತ್ತದೆ. ಸೊ ಅದೇನಾಗ್ತದೆ, ನಾವು ಡೈರೆಕ್ಟ್ ಆಗಿ ಮುಖ್ಯ ಭೂಮಿಯಲ್ಲಿ ಆಯ್ತು ಅಂತಂದ್ರೆ ಮಳೆ ಆಗ್ಬೋದು ಅಥವಾ ನೀವು ನೀರ ಬಿಡಂತ ನೀರಾಗಿರ್ಬೋದು ಕೊಚ್ಚಿ ಹೋಗೋದು ಸಾಧ್ಯತೆಗಳಿರ್ತದೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಮಡಿ ಮಾಡ್ಕೊಂಡು ಆಮೇಲೆ ನಾವು ಮುಖ್ಯ ಭೂಮಿಗೆ ಟ್ರಾನ್ಸ್ಪ್ಲಾಂಟ್ ನ ಮಾಡಬೇಕಾಗ್ತದೆ. ಸೊ ಸಸಿ ಮಡಿ ಮಾಡುವುದು ಅಂತಂದ್ರೆ ಒಂದು 7 ಮೀಟರ್ ಉದ್ದ, ಒಂದು 1 ರಿಂದ 1.2 ಮೀಟರ್ ಅಗಲ ಹಾಗೂ 30 ಸೆಂಟಿಮೀಟರ್ ಅಷ್ಟು ಎತ್ತರದ ಒಂದು ಏರು ಮಡಿಗಳನ್ನ ಮಾಡ್ಕೊಂಡು ಅದರಲ್ಲಿ ಬೀಜಗಳನ್ನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಸಣ್ಣ ಗಾತ್ರದ ಮರಳು ಏನಿರುತ್ತಲ್ಲ ಅದನ್ನ ಮೇಲೆ ಉದುರಿಸಿದಾಗ ಒಂದು 10-15 ದಿವಸದೊಳಗೆ ನಿಮಗೆ ಸಸಿ ಮಡಿ ಮೇಲ್ ಬರ್ತದೆ. ಸುಮಾರು 4-6 ವಾರದಲ್ಲಿ ನಿಮಗೆ ಸಸಿಗಳು ರೆಡಿ ಆಗ್ತವೆ. ರೆಡಿ ಆಗ್ಬಿಟ್ಟು ಅವು ಏನ್ ಮಾಡ್ತವೆ, ಅವನ್ನ ತಗೊಂಡೋಗಿ ನಾವು ಮುಖ್ಯ ಭೂಮಿಗೆ ಹಾಕಿ ಬೆಳೆಸಬಹುದು. ಅಂತರ ಎಷ್ಟಿರ್ಬೇಕಲ್ಲಿ? ಆ ಅಂತರ ಬಂದು ಇದಕ್ಕೆ 30x30 ಹಾಕಿದ್ರೆ ಸಾಕು, ಸೆಂಟಿಮೀಟರ್ ಸೆಂಟಿಮೀಟರ್. ಜಾಗದ ಅನುಗುಣವಾಗಿ ಸ್ವಲ್ಪ ಈಗ ನೀರಿನ ಅಭಾವ ಇರಬಹುದು ಅಂತ ಇದ್ದಾಗ ಅದಕ್ಕೆ ಸ್ವಲ್ಪ ಒಂದು 5-10 ಸೆಂಟಿಮೀಟರ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. 30x30 ಸೆಂಟಿಮೀಟರ್ ಏನಿದೆ ಅದು ಸೂಕ್ತ. ಮಧ್ಯೆ ಓಡಾಡ್ಲಿಕ್ಕೆ ಅಂತರ ಬೇಸಾಯ ಮಾಡ್ಲಿಕ್ಕೆ ಅದಕ್ಕೇನು ಅವಶ್ಯಕತೆ ಇಲ್ಲ? ಅಂತರ, ಯಾಕಂದ್ರೆ ಇದು 30x30 ಇರೋದ್ರಿಂದ ಸೊ ಅಂತರ ಬೇಸಾಯ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಬೇರೆ ಏನಾದ್ರು ಬೆಳೆ ಮಾಡ್ತೀವಿ ಅಂತ ಇತ್ತು ಅಂದ್ರೆ ಸೊ ಆ ತರದನ್ನು ಮಾಡಕ್ಕಾಗಲ್ಲ. ಸೊ ಇದು ಬರೀ ಒಂದೇ ಒಂದನ್ನ ಮಾಡ್ಕಂತ ಹೋಗ್ಬೇಕಾಗ್ತದೆ. ಅಂದ್ರೆ ಸಸಿಗಳು ಬಹಳ ಕೂಡ್ತಾವ ಮತ್ತೆ ಇದನ್ನ ಇಷ್ಟೆಲ್ಲ ಬೆಳೆದಿವಿ ಅಂತ ಹೇಳಿದ್ರೆ ಹೂ ಬರ್ಲಿಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ? ಸರಿ ಸುಮಾರು ನಾಟಿ ಮಾಡಿದ ನಂತರ 2-2.5 ತಿಂಗಳದ ಒಳಗಡೆ ನಿಮಗೆ ಹೂವು ಕಟಾವು ಮಾಡೋಕೆ ಬರ್ತದೆ. ಸೊ ಇವು ಒಂದ್ಸತಿ ಕಟಾವು ಮಾಡಿದ್ರೆ ಪ್ರತಿ ವಾರದಲ್ಲಿ ನೀವು ಒಂದು 2-3 ಸತಿ ನೀವು ಕಟಾವು ಮಾಡ್ಕೊಂತ ಹೋಗ್ಬೋದು. ಇದು ಮಾಡೋಕ್ಕಿಂತ ಮುಂಚೆ ಏನು ಅಂತಂದ್ರೆ ನಾವು ಯಾವುದೇ ತರದ ಸಸಿ ಮಡಿಯಿಂದ ನಾವು ನೇರ ಮುಖ್ಯ ಭೂಮಿಗೆ ಹಾಕಿದಾಗ 1 ತಿಂಗಳ ನಂತರ 30-45 ದಿನಗಳ ನಂತರದಲ್ಲಿ ಸಸಿಗಳು ಏನು ನಾವು ನಾಟಿ ಮಾಡಿದ್ವಿ ಅದನ್ನ ತುದಿನ ಚಿವುಟ್ಬೇಕು. ತುದಿ ಚಿವುಟದಾಗ ನಮಗೆ ಅತಿ ಹೆಚ್ಚು ರೆಂಬೆಗಳು ಬರ್ತವೆ. ಸೊ ಅವಾಗ ಎಷ್ಟು ಜಾಸ್ತಿ ರೆಂಬೆಗಳು ಬರ್ತಾವೋ ಅಷ್ಟು ಹೂಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಒಂದು 30-45 ದಿನದಲ್ಲಿ ಗಿಡದ ಎತ್ತರ ಮತ್ತೆ ಅದರದ ಎಲೆಗಳ ಇದ್ರ ಮೇಲೆ ನೋಡ್ಕೊಂಡು ನಾವು ತುದಿನ ಚಿವುಟ್ಬೇಕಾಗ್ತದೆ. ಇದು ನಾವು ಕಟಾವು ಮಾಡ್ತೀವಲ್ಲ, ವಾರದಾಗ ಒಂದ್ಸಲ ಅಥವಾ 2 ಸಲ ಅಥವಾ 15 ದಿನಕ್ಕೆ 1 ಸಲ 2 ಸಲ ಹಿಂಗಿರುತ್ತೋ ಹೇಗೆ? ಹೌದು, ಇದು ಹೇಗೆ ಅಂತಂದ್ರೆ ಒಂದೇ ಸತಿ ಬಂದು ಹೋಗೋದಿಲ್ಲ. ಇದು ಒಂದ್ಸತಿ ಬಿಡ್ತು ಅಂತಂದ್ರೆ ಅದಾದ್ಮೇಲೆ ಒಂದ್ ಮೊದಲನೇ ಹಂತ ತೆಗೆದಾದ್ಮೇಲೆ ಇನ್ನು ಸಣ್ಣ ಸಣ್ಣ ಮೊಗ್ಗುಗಳಿರ್ತವೆ, ಆ ಮೊಗ್ಗುಗಳೆಲ್ಲವೂ ಅರಳ್ಕಂತ ಹೋಗ್ತವೆ. ಸೊ ಹಂಗಾಗಿ ನಿಮಗೆ 2.5 ತಿಂಗಳಿಗೆ ಏನ್ ಶುರು ಆದ್ರೆ 1 ತಿಂಗಳವರೆಗೂ ಅಂತಂದ್ರೆ ನಿಮಗೆ 3.5 ತಿಂಗಳವರೆಗೂ ಹೂಗಳನ್ನ ಹಾರ್ವೆಸ್ಟ್ ಮಾಡಬಹುದು. ಗಿಡಕ್ಕೆ 3.5 ತಿಂಗಳು ವಯಸ್ಸಾಗುತ್ತೆ ತನಕ? ಗಿಡಕ್ಕೆ 2.5 ತಿಂಗಳಾಗ್ತದೆ. 2.5 ಇಂದ ಹೂ ಬಿಡಕ್ ಶುರು ಆದ್ರೆ ಅಲ್ಲಿಂದ ಸರಿ ಸುಮಾರು 1 ತಿಂಗಳದವರೆಗೂ ಅದೇ ನೀವು ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ನೀವು ಬೇಸಾಯವನ್ನ ಚೆನ್ನಾಗಿ ಮಾಡ್ಕಂತ ಬಂದ್ರೆ 1 ತಿಂಗಳವರೆಗೂ ನೀವು ಇಳುವರಿನ ಪಡಿಬಹುದು. ಅದೇ ಎಷ್ಟು ದಿನಕ್ಕೆ ಒಂದ್ಸಲ ಕಟಾವು ಮಾಡುದು? ಇಷ್ಟೇ ದಿನಕ್ಕೆ ಅಂತ ಏನ್ ಇದಿರಲ್ಲ, ಹೂ ಯಾವಾಗ ಅರಳುತ್ತೆ ಆಮೇಲೆ ಮಾರ್ಕೆಟ್ ಯಾವಾಗ ಬೇಡಿಕೆ ಬೇಕಾಗುತ್ತೆ ಅವಾಗ ಮಾಡ್ಕೊಂತ. ಈಗ ನಾವು ಮೊಗ್ಗಿನ ಇದಲ್ಲಿದ್ದಾಗ ನಾವು ಹಾರ್ವೆಸ್ಟ್ ಅಥವಾ ಏನು ಕೀಳಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಹೂವು ಅರಳದ. ಸೊ ಹೂವು ಅರಳಿದ ಮೇಲೆನೆ ನಾವು ಅದನ್ನ ಮಾರುಕಟ್ಟೆಗೆ ತಲುಪಿಸಬೇಕಾಗ್ತದೆ. ಸೊ ವಾರದಲ್ಲಿ ನಿಮಗೆ 2 ಸತಿ ಆಗ್ಬೋದು, 3 ಸತಿ ಆಗ್ಬೋದು, ನೀವು ಮಾಡುವಂತ ಬೇಸಾಯ ಕ್ರಮಗಳು ಏನಿದೆ ಅದ್ರ ಮೇಲೆಗಡೆಗೆ ಈ ಹೂವಿನ ಇಳುವರಿ ಅವಲಂಬಿಸಿರ್ತದೆ. ಇಷ್ಟು ಹಿಂಗೆ ಇದೇ ಆಕಾರದಲ್ಲಿ ಇದ್ದಂತ ಹೂವನ್ನ ಕಟಾವು ಮಾಡಬೇಕು ಹಂಗಿರುತ್ತಲ್ಲ? ಯಾವುದೇ ಹೂ ಆದ್ರೂ ಈಗ ಮಾರುಕಟ್ಟೆಯಲ್ಲೆಲ್ಲ ಹೇಗೆ ಅಂತಂದ್ರೆ ಜನ ಹೇಗೆ ಕೇಳ್ತಾರೆ ಅದ್ರ ಮೇಲೆ ಹೋಗ್ತದೆ. ಈಗ ಏನಾಗ್ತದೆ, ನಾವು ಜನರಲಿ ಈ ಲೋಕಲ್ ಮಾರ್ಕೆಟ್ಗೆ ಅಥವಾ ಇಲ್ಲಿ ದೇವಸ್ಥಾನದ ಹತ್ರನೋ ಅಥವಾ ಲೋಕಲ್ ಆಗಿ ಮಾರಾಟ ಮಾಡಿದ್ವಿ. ಸೊ ಪೂರ್ತಿ ಅರಳಿದ ಹೂವನ್ನೇ ಜಾಸ್ತಿ ನಾವು ಉಪಯೋಗಿಸೋದು. ಸೊ ಅದನ್ನ ಕೆಲವೊಬ್ರು ಏನಾಗ್ತದೆ, ಈಗ ಕೆಲವೊಬ್ರು ನನಗೆ ಕೆಂಪು ಕಲರ್ದ ಬೇಕು ಅಂತಾರೆ, ಕೆಲವೊಬ್ರು ಬಿಳಿ ಕಲರ್ದ ಬೇಕು ಅಂತ ಹೇಳ್ತಾರೆ. ಸೊ ಅದ್ರ ತಕ್ಕನಾಗೆ ನಾವು ಹೂವಿನ ಬೆಳೆಗಳನ್ನ ಬೆಳ್ಕಂತ ಹೋಗ್ಬೇಕಾಗ್ತದೆ. ನಾವು ಎಷ್ಟು ಚೆನ್ನಾಗಿ ನಾವು ಈ ಬೇಸಾಯ ಕ್ರಮ ಪಾಲಿಸ್ತೀವೋ ಅಷ್ಟು ಚೆನ್ನಾಗಿ ಹೂ ಅರಳುತ್ತೆ ಮತ್ತೆ ದೊಡ್ಡ ಗಾತ್ರದಲ್ಲಿರುತ್ತದೆ. ಸೊ ನೀರಾಗಿರ್ಬೋದು, ಗೊಬ್ಬರ ಕೊಡುವುದಾಗಿರ್ಬೋದು, ಇವೆಲ್ಲವೂ ಹೂವಿನ ಅಗಲ ಹಾಗೂ ಗಾತ್ರದ ಮೇಲೆ ಅವಲಂಬಿಸಿರ್ತದೆ. ಸೊ ನಾವು ಎಷ್ಟು ಚೆನ್ನಾಗಿ ನಾವು ಬೇಸಾಯ ಕ್ರಮಗಳು ಮಾಡ್ಕೊಂತೀವೋ ಅಷ್ಟು ಚೆನ್ನಾಗಿ ಅರಳಿರೋಂತ ಹೂವು ನೀವೆಲ್ಲ ಮಾರುಕಟ್ಟೆಯಲ್ಲಿ ನೋಡ್ತಿರ್ಬೋದು. ಕೆಲವೊಂದು ಟೈಮು ತುಂಬಾ ಸಣ್ಣ ಹೂವು ಬರ್ತದೆ, ಸೇವಂತಿಗೆ ನಾನೊಂದು ಉದಾಹರಣೆ ತಗೊಂಡು, ಸೇವಂತಿಗೆ ಹೂವು ಆದ್ರೆ ಸಣ್ಣದಾಗೂ ಇರ್ತವೆ, ಕೆಲವೊಂದು ದೊಡ್ಡದಾಗೂ ಇರ್ತವೆ. ಹಂಗಂತ ಏನು ಎಲ್ಲ ಒಂದೇ ತಳಿ ಇರ್ತದೆ, ಅದು ಬೇಸಾಯ ಕ್ರಮಗಳ ಮೇಲೆ ಅದು ಹೂವಿನ ಅರಳುವಿಕೆ ಎಲ್ಲ ಅವಲಂಬಿಸಿರ್ತದೆ. ಇದನ್ನ ಕಟ್ ಮಾಡಿ ನಾವು ಬೇರೆ ಕಡೆ ಕಳಿಸ್ಬೇಕು ಅಂತ ಅಂದಾಗ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ತಡ್ಕೊಳ್ಳೋ ಶಕ್ತಿ, ಅದು ಹೂವಾಗೆ ಅಷ್ಟೇ ಫ್ರೆಶ್ ಆಗಿರಬೇಕು ಅನ್ನುವಂಥದ್ದು. ಒಂದು ದಿನ ತಡ್ಕೊಳ್ಳಿಕ್ಕೆ ಸಾಧ್ಯತೆ ಇದಾವ ಹಂಗೆ ಹೋಗ್ಬೋದಾ? ಯಾಕಂದ್ರೆ ದೂರ ಪ್ರದೇಶಕ್ಕೆ ನಾವು ಕಳಿಸ್ಬೇಕು. ಹೌದು, ಖಂಡಿತ. ಇದು ಮಲ್ಲಿಗೆ ಅಥವಾ ನಿಮ್ಮ ಸುಗಂಧರಾಜ ತರದಲ್ಲಿ 1 ದಿವಸದಲ್ಲಿ ಅಥವಾ 24 ಗಂಟೆಯಲ್ಲಿ ಹಾಳಾಗಂತದಲ್ಲ. ನೀವು ಸರಿಸುಮಾರು ಒಂದು ಹೂವನ್ನ ಏನೂ ನೀವು ಟ್ರೀಟ್ಮೆಂಟ್ ಮಾಡ್ದೇನೆ ಇಟ್ರು 2-3 ದಿನಗಳವರೆಗೂ ಅಥವಾ ಇನ್ನು ಚೆನ್ನಾಗಿ ಇತ್ತು ಅಂತಂದ್ರೆ ಅಪ್ ಟು 4 ದಿನಗಳವರೆಗೂ ನೀವು ಹೂವನ್ನ ಕಾಪಾಡ್ಕೋಬಹುದು. ಸೊ ಅದಕ್ಕೆ ಏನ್ ಮಾಡ್ತೀವಿ, ದೂರ ಪ್ರಯಾಣ ಏನಾದ್ರು ಮಾಡೋದಿತ್ತು ಅಂದ್ರೆ ಮಾರುಕಟ್ಟೆಗಾದ್ರೆ ನಾವು ಒಂದು ಗೋಣಿ ಚೀಲದಲ್ಲಿ ಅಥವಾ ಬಂಬು ಬಾಸ್ಕೆಟ್ ಅಂತ ಹೇಳ್ತೀವಿ, ಅದರ ಒಳಗಡೆ ಹಾಕಿ ಒಂದ್ ಸ್ವಲ್ಪ ತೇವಾಂಶ ಇರೋಂಥದ್ನ ಪೇಪರ್ ಆಗಿರ್ಬೋದು ಅಥವಾ ಟಿಶ್ಯೂ ಪೇಪರ್ ಹಾಕೊಂಡು ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡ್ತೋ ಅಂದ್ರೆ ನಮಗೆ ಈ ನಾನು ಹೇಳ್ದಂಗೆ 3-4 ದಿನಗಳು ಏನಿದೆ ಅದಷ್ಟು ಬಾಳಿಕೆ ಬರ್ತದ ಹೂವು. ಅದು 3.5 ತಿಂಗಳಲ್ಲಿ ಬೆಳೆ ಮುಗಿದೋಗುತ್ತೆ, ಆ ನಂತರ ಗಿಡ ತೆಗೆದು ಬಿಡಬೇಕು. ಹೌದು, ಅದಾದ್ಮೇಲೆ ಗಿಡನ ತೆಗಿಬೇಕು. ಇನ್ನೊಂದ್ಸತಿನು ಬರುತ್ತೆ ಇಲ್ಲ ಅಂತಲ್ಲ, ಬಟ್ ಏನಾಗ್ತದೆ ನಾವು ಈಗ ವಾಣಿಜ್ಯವಾಗಿ ನೋಡ್ಕೊಂತ ಹೋದಾಗ ನಮಗೆ ಹೂವಿನ ಇಳುವರಿ ಮುಖ್ಯ ಹೊರತು ಗಿಡಗಳಲ್ಲ. ಈಗ ಮನೆ ಲೆಕ್ಕದಲ್ಲಿ ಮನೆ ಹತ್ರ ಸುಮ್ನೆ ಈಗ ಮನೆ ಮುಂದೆ ಹಾಕಂತೀವಿ ಅಂತಂದ್ರೆ ಹಾಗೆ ಕಟಾವ್ ಮಾಡಿಬಿಟ್ರು ಮತ್ತೆ ಮುಂದಿನ ವರ್ಷ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಮತ್ತೆ ಚಿಗುರು ಬರ್ತದೆ. ಬಟ್ ವಾಣಿಜ್ಯವಾಗಿ ನಾವು ನೋಡ್ಕೊಂಡು ಹೋದಾಗ ಹೂವಿನ ಇಳುವರಿನೇ ನಮಗೆ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮಾರುಕಟ್ಟೆಗೆ ಬೇಕಾದಂಥ ಗಾತ್ರ ಆಗಿರ್ಬೋದು ಅಥವಾ ಅದರ ಬಣ್ಣ ಆಗಿರ್ಬೋದು ಸೈಜು ಇವೆಲ್ಲವೂ ಅದು ಅವಲಂಬಿಸಿರ್ತದೆ. ಹಾಗಾಗಿ ಒಂದು ವರ್ಷ ಅಥವಾ ಒಂದು ಸತಿ ಆಗಿದ್ದಂಥದ್ದು ಕಿತ್ತಿ ಮತ್ತೆ ಹೊಸದಾಗಿ ನಾವು ಪ್ಲಾಂಟಿಂಗ್ ಮಾಡ್ಕೋಬಹುದು. ಇಲ್ಲಿ 2-3 ಬಣ್ಣದು ಅಂತೇಳಿ ಹೇಳಿದ್ರಿ, ಒಂದೇ ಬಣ್ಣದ ಹಾಕೋದು ಒಳ್ಳೇದು, 3 ಬಣ್ಣನ ಹಾಕೋದು ಒಳ್ಳೇದು? ಈಗ ಹೂ ಅನ್ನೋದು ಮಾರುಕಟ್ಟೆಗೆ ಹೋದ್ಮೇಲೆ ಎಲ್ಲರೂ ಎಲ್ಲಾ ಬಣ್ಣದಲ್ಲೂ ತಗೊಂತಾರೆ. ಈಗ ನಾವೇನಾಗ್ತದೆ, ಮಾರ್ಕೆಟ್ ಅನ್ನ ಅವಲಂಬಿಸ್ಕೊಂಡು ಈಗ ಶಿರ್ಸಿ ಭಾಗದಲ್ಲಿ ನೋಡ್ಕೊಂತ ಹೋದ್ರೆ ಇಲ್ಲಿ ಪರ್ಪಲ್ ಕಲರ್ ಸ್ವಲ್ಪ ಹೂವು ಮತ್ತೆ ಕೆಂಪು ಕಲರ್ ಸ್ವಲ್ಪ ಜಾಸ್ತಿ ಹೋಗ್ತದೆ. ಸೊ ಹಾಗಾಗಿ ರೈತರು ಏನ್ ಮಾಡ್ತಾರೆ, ಸುತ್ತಮುತ್ತ ಈಗ ಮುಂಡ್ಗೋಡ್ ಕಡೆ ಇರೋರು ಅಥವಾ ಈಗ ಹಾನ್ಗಲ್ ಕಡೆ ಇರೋದ್ರೆಲ್ಲ ಸ್ವಲ್ಪ ಬಿಳಿ ಅಥವಾ ಕೆಂಪು ಏನ್ ಬೇಕೋ ಆ ತರದ ಬೆಳೆದನ್ನ ನಾವು ಇಲ್ಲಿ ಮಾರುಕಟ್ಟೆ ಮಾಡ್ತಾರೆ. ಸೊ ಮಾರುಕಟ್ಟೆಗೆ ನಾವು ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಏನ್ ಜಾಸ್ತಿ ಹೂವುಗಳು ಹೋಗುತ್ತಲ್ಲ ಅದನ್ನ ಹೂ ಬೆಳೆದ್ಬಿಟ್ಟು ಮಾರಿದ್ರೆ ತುಂಬಾ ಸೂಕ್ತ. ಇಲ್ಲ ಅಂತಂದ್ರೂ ಬೇರೆ ಕಡೆ ಈಗ ನಮಗೆ ಮಾರ್ಕೆಟ್ ಬೆಂಗಳೂರು ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಆಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ಮಾರ್ಕೆಟ್ ಏನಿದಾವೆ ಕಳಿಸ್ಬೇಕಂದ್ರೆ ಯಾವುದೇ ತರದ ಬಣ್ಣ ಹಾಕಿದ್ರು ನಡೀತದೆ. ಆದ್ರೆ ಒಂದೇನು ಅಂತಂದ್ರೆ ಈಗ ಈ ಭಾಗ ಏನು ಉತ್ತರ ಕನ್ನಡ ಭಾಗ ಬಂದ್ಬಿಟ್ಟು ಜಾಗ ಕಮ್ಮಿ ಇರೋದಿಲ್ಲಿಂದ ಸೊ ಹಾಗಾಗಿ 3 ಅಥವಾ 4 ತರದ ಕಲರ್ ಕಲರ್ ಹೂಗಳು ಹಾಕೋದ್ ಬದಲು ಒಂದೇ ಬಣ್ಣದ ಹೂವುಗಳನ್ನ ಹಾಕೊಂಡ್ರೆ ಮಾರಾಟ ಮಾಡೋದಕ್ಕೂ ಸುಲಭವಾಗ್ತದೆ ಹಾಗೂ ನಿಮಗೆ ಖರ್ಚು ಕಮ್ಮಿ ಆಗ್ತಾ ಹೋಗ್ತದೆ. ಈಗ ನಮ್ಮಲ್ಲಿ ಚೆಂಡು ಹೂ ಅಂತವೆಲ್ಲ ಬೆಳೀತಾ ಇದ್ದಾರೆ, ಅದಕ್ಕೆ ಇದು ಹೇಗೆ ಪರ್ಯಾಯ ಆಗ್ಬಹುದು? ಈಗ ಹೂ ಅನ್ನೋದು ಒಬ್ಬೊಬ್ಬರದ ಮನಸ್ಸಿನ ಸಂತೋಷದ ಮೇಲೆ ಹೋಗ್ತದೆ. ಈಗ ಮಾರುಕಟ್ಟೆಯಲ್ಲಿ ಚೆಂಡು ಹೂನು ಇದೆ, ಸೇವಂತಿಗೆ ಹೂನು ಇದೆ, ಸುಗಂಧರಾಜನು ಇದೆ, ಗುಲಾಬಿನೂ ಈ ತರ ಹೂಗಳು ಇದಾವೆ. ಸೊ ಈಗ ಏನಾಗ್ತದೆ, ಒಬ್ಬ ಮನುಷ್ಯನಿಗೆ ಈಗ ಪ್ರತಿ ಸತಿಗೂ ನಾವು ಸುಗಂಧರಾಜನ ಹಾಕ್ತೀವಿ, ಈಗ ಅದು ಹೊಸ ತರ ಹೂ ಬಂದಿದೆ ಚೈನಾ ಸ್ಟರ್ ಅಂತ, ಸೊ ಇದನ್ನ ನಾವು ಉಪಯೋಗಿಸ್ಕೊಂಡು ನೋಡೋಣ ಆ ತರ ಮೇಲೆ ಮಾಡ್ಕೊಂತ ಹೋಗೋದು. ಯಾಕಂದ್ರೆ ಇದು ಹೂ ಅನ್ನೋದು ಹೆಂಗೆ ಅಂತಂದ್ರೆ ಇದು ತಿನ್ನ ಪದಾರ್ಥ ಅಲ್ಲ, ಇದು ಮನಸ್ಸಿಗೆ ಸಂತೋಷ ಕೊಡುವಂತ ಒಂದು ಪದಾರ್ಥ. ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ಅದು ಇಷ್ಟ ಆಯ್ತು ಅಂತ ಅವಾಗ ತಾಂತಾನೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ನಾವು ಗೋಕಾಕು ಇದರಲ್ಲಿದ್ದಾಗ ನಾನು ನೋಡ್ದಂಗೆ ಈ ಒಂದು 3 ವರ್ಷಗಳ ಹಿಂದೆ, ಸೊ ಹೊಸ ತರ ಈಗ ಚೈನಾಸ್ಟರ್ನ ಈಗ ನಮ್ದೇ ಕಾಲೇಜಲ್ಲಿ ಇದೊಂದು ತಳಿಯನ್ನ ಅಭಿವೃದ್ಧಿ ಮಾಡಿ ಸುತ್ತಮುತ್ತ ಕೊಟ್ಟಾಗ ಸೊ ಜನ ಅದನ್ನ ಹೊಸ ಹೂ ಅಂದ್ಬಿಟ್ಟು ಅತಿ ಹೆಚ್ಚು ತಗೊಳಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಮಾರುಕಟ್ಟೆಗೆ ನಾವು ಹೆಂಗೆ ತಗೊಂಡು ಹೋದ್ರು ಹೂಗಳು ಎಸ್ಪೆಷಲಿ ಹೂಗಳು ಹಬ್ಬದ ಟೈಮ್ ಆಗಿರ್ಬೋದು ಮಾರುಕಟ್ಟೆ ಹಾಗೆ ಆಗ್ತದೆ. ಹಾಗಾಗಿ ಪ್ಯಾಕಿಂಗ್ ಏನ್ ಸಮಸ್ಯೆ ಇಲ್ಲ, ಹೆಂಗ್ ಬೇಕಾದ್ರೂ ಪ್ಯಾಕ್ ಮಾಡಬಹುದು. ಪ್ಯಾಕಿಂಗ್ ಏನ್ ಸಮಸ್ಯೆ ಇಲ್ಲ, ಅದೇ ನಾವು ದೂರ ಎಷ್ಟು ದೂರ ಹೋಗುತ್ತೆ ಅನ್ನಂಗೆ. ಈಗ ನಿಮ್ಮ ಹೊಲದಿಂದ ಹತ್ತಿರದಲ್ಲೇ ಇದೆ, ಈಗ 5 ಕಿಲೋಮೀಟರ್ 10 ಕಿಲೋಮೀಟರ್ ಅಂತಂದ್ರೆ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಂಡು ತಗೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇನೇ ಈಗ ದೂರ ಪ್ರಯಾಣ, ಈಗ 6 ತಾಸು 7 ತಾಸು ಹೋಗ್ತದೆ ಅಂತಂದಾಗ ಸ್ವಲ್ಪ ಸಾಧ್ಯವಾದಷ್ಟು ಗೋಣಿ ಚೀಲ ಆಗಿರ್ಬೋದು ಅಥವಾ ಈ ಬ್ಯಾಂಬೂ ಬ್ಯಾಸ್ಕೆಟ್ ಅಂತ ಬಿದಿರಿನ ಬುಟ್ಟಿ ಏನಿದೆ ಇದರಲ್ಲಿ ಮಾಡ್ಕೊಂತ ಹೋದ್ರೆ ತುಂಬಾ ಸೂಕ್ತ. ಏನಕ್ಕೆ ಅಂತಂದ್ರೆ ರೈತರುಗಳು ನೀವೆಲ್ಲ ಕಷ್ಟಪಟ್ಟು ಬೆಳೆದಂತ ಒಂದು ಹೂವು ಪ್ರತಿಯೊಂದು ಹೂವಿಗೂ ಬೆಲೆ ಕೊಡಬೇಕು. ಏನಾಗ್ತದೆ, ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರ್ಬೇಕಾರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಈ ಗೋಣಿ ಚೀಲ ಆಗಿರ್ಬೋದು ಬಂಬೂ ಬಾಸ್ಕೆಟ್ ಆಗ್ತು ಅಂದ್ರೆ ಈ ಹೂಗಳ ಡ್ಯಾಮೇಜ್ ಆಗೋದನ್ನ ನಾವು ತಡೆಗಟ್ಟಬಹುದು. ಸೊ ಹಾಗಾಗಿ ಡ್ಯಾಮೇಜ್ ಕಮ್ಮಿ ಆದಷ್ಟು ನಿಮಗೆ ಮಾರುಕಟ್ಟೆಯಲ್ಲಿ ಲಾಭದಾಯಕವಾಗಿರ್ತದೆ, ಬೇಡಿಕೆ ಜಾಸ್ತಿ. ಆರ್ಥಿಕ ನಮಗೆ ಹೇಗೆ ಲಾಭದಾಯಕ ಆಗ್ಬಹುದು ಇದು? ಇದು ನೋಡ್ತು ಅಂತಂದ್ರೆ ಹೆಂಗೆ ಅಂತಂದ್ರೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸರಿಸುಮಾರು ಏನು ಇಲ್ಲ ಅಂತಂದ್ರೆ ಬಿಡಿ ಹೂವು ಸುಮಾರು 4-6 ಟನ್ ಇಳುವರಿ ತಗೋಬಹುದು. ಅಂದ್ರೆ ನೀವು 750 ಗ್ರಾಂ ಬೀಜ ಹಾಕಿತ್ತು ಅಂದ್ರೆ 4-6 ಟನ್ ಅಷ್ಟು ತಗೋಬಹುದು. ಇದು ಏನು ವೇರಿಯೇಷನ್ ಆಗ್ತದೆ. ಈಗ ಚಳಿಗಾಲದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಮಾಡಿರೋ 7 ಟನ್ ವರೆಗೂ ತಗೊಂಡಿರೋ ರೈತರುಗಳನ್ನು ಸಹಿತ ನಾವು ನೋಡಿದೀವಿ. ಸೊ ಈ ಭಾಗದಲ್ಲಿ ಈ ಏನು ಮಲೆನಾಡು ಭಾಗ ಇದೆಲ್ಲ ಇದ್ದಾಗ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಸೊ ಸರಿ ಸುಮಾರು 1-5 ಟನ್ ಅಥವಾ 5.5 ಟನ್ ವರೆಗೂ ನೀವು ಇಳುವರಿ ತಗೋಬಹುದು. ಒಂದು ಟನ್ನಿಗೆ ಮಾರುಕಟ್ಟೆಯಲ್ಲಿ ಹೇಗಿರುತ್ತೆ ರೇಟ್? ಈಗ ಹೋದ ಸತಿ ಈಗ 1-2 ವರ್ಷಗಳ ಹಿಂದೆ ನಾನು ನೋಡಿದಾಗ ಕೆಜಿಗೆ 100-150 ರೂಪಾಯಿನೂ ಹೋಗಿದೆ. ಏನಾಗ್ತದೆ ಅಂದ್ರೆ ಇದು ಪರ್ಯಾಯವಾದಂತದ್ದು, ಸೇವಂತಿಗೆ ಪರ್ಯಾಯವಾದದ್ದು. ಸೇವಂತಿಗೆ ಹೂ ಸ್ವಲ್ಪ ಮಾರುಕಟ್ಟೆಲಿ ಬರೋದು ಕಮ್ಮಿ ಆಯ್ತು ಅಂದ್ರೆ ಅವಾಗ ನೆಕ್ಸ್ಟ್ ಚೈನಾ ಆಸ್ಟರ್ನ ತಗೊಂತ ಹೋಗ್ತಾರೆ. ಇದು ಒಂದು. ಆಮೇಲೆ ನಾವು ಯಾವುದೇ ಟೈಮಿಗೆ ಹೋದಾಗ್ಲೂ ಇದೇನಿಲ್ಲ ಅಂತಂದ್ರು ಇವತ್ತಿನ ದಿನ ಮಾರುಕಟ್ಟೆಗೆ ಹೋದ್ರು ನಮಗೆ ಏನಿಲ್ಲ ಅಂತಂದ್ರು 1 ಮಾರಿಗೆ 50-60 ರೂಪಾಯಿ ಒಂದು ಮಾರು ಹೂ ಸಿಕ್ಕೇ ಸಿಗ್ತದೆ. ಸೊ ಹಾಗಾಗಿ ಮಾರುಕಟ್ಟೆ ಆಗಿರ್ಬೋದು ಅಥವಾ ರೈತರಿಗೆ ಇದೊಂದು ಲಾಭದಾಯಕ ಅಂತಾನು ಹೇಳ್ಬೋದು. ಸೇವಂತಿಗೆ ಇಂತ ಲಾಭದಾಯಕ ಅನ್ಸುತ್ತೆ. ಹೂವಿನ ಬೆಳೆಗಳಲ್ಲಿ ನಾವು ಆತನ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ ಸೇವಂತಿಗೆ ಹೂ ಲಾಭದಾಯಕನೋ. ಇದು ಮಾರುಕಟ್ಟೆ ಮೇಲೆ ಅವಲಂಬ. ಏನ್ ಮಾರುಕಟ್ಟೆ ಏನಾಗ್ತದೆ, ಜನಗಳು ಏನು ತಗಂತಾರೆ ಅಥವಾ ಅವರಿಗೆ ಮನಸ್ಸಿಗೆ ಇಷ್ಟ ಆಗಿ ತಗೊಂಡ್ರ ಮೇಲೆ ಹೋಗ್ತದೆ. ಕೆಲವೊಂದು ಭಾಗದಲ್ಲಿ ಯಾವಾಗಲೂ ಹೇಳ್ದಂಗೆ ಗೋಕಾಕು ಸುತ್ತಮುತ್ತ ಹೊಸದಾಗಿ ನಾವು ತಂದಿಟ್ಟಾಗ ಅತಿ ಹೆಚ್ಚು ಜನ ಸೇವಂತಿಗಿಂತ ಜಾಸ್ತಿ ತಗೊಂಡ್ರು. ಸೊ ಆ ತರ ಇದಾಗ್ತದೆ. ಈಗ ಇವತ್ತೇ ಶಿರ್ಸಿ ಮಾರ್ಕೆಟ್ ಅಲ್ಲಿ ನಾವು ಹೋಗ್ತೀವಿ ಅಂತಂದ್ರೆ ಚೈನಾಸ್ಟ್ರಿಗೆ ಬೇರೆ ರೇಟ್ ಇದೆ, ಸೇವಂತಿಗೆ ಬೇರೆ ರೇಟ್ ಇರ್ತದೆ. ಕೆಲವೊಂದು ಟೈಮ್ ಸೇವಂತಿಗೆ ಜಾಸ್ತಿ ಆಗ್ಬೋದು, ಕೆಲವೊಂದು ಟೈಮ್ ಕಮ್ಮಿನೂ ಆಗ್ಬೋದು. ಅದು ಮಾರುಕಟ್ಟೆಯ ಹಾಗೂ ಜನಗಳ ತಗೊಳಂದೆ ಅಂತ ಅಂತಲ್ಲ ಅದ್ರ ಮೇಲೆ ಅವಲಂಬ ಆಗಿರ್ತದೆ. ಹಾಗಾಗಿ ಒಂದು ಸ್ವಲ್ಪ ಆಳು ಕಾಳು ಜಾಸ್ತಿ ಬಯಸುತ್ತಿದ್ರು. ಅಲ್ಲ, ಎಲ್ಲಾ ಹೂಗಳು ಏನು ಮಾಡ್ತೀವಿ ಅದೇ ತರ. ಹೆಂಗ್ಮೇಲೆ ಸ್ವಲ್ಪ ಇದು ಹಾರ್ಡಿ ಕ್ರಾಪ್ ಇರೋದ್ರಿಂದ ಜಾಸ್ತಿ ಇದಾಗಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಕಳೆಗಳು ಬರ್ತಾ ಹೋಗ್ತವೆ. ನಾವು ಚಿವುಟದ ಏನ್ ಮಾಡ್ತೀವಿ, ಚಿವುಟದಾಗ ಜಾಸ್ತಿ ಬ್ರಾಂಚಸ್ಗಳು ಅಥವಾ ಏನು ಕಾಂಡಗಳು ಬಂದಾಗ ಕೆಳಗಡೆ ಬರುವಂತ ಏನು ಕಳೆಗಳು ಏನಂದ್ರೆ ಅವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು. ಯಾಕಂದ್ರೆ 30x30 cm ಅಂತರದಲ್ಲಿ ಹಾಕಿದಾಗ ನಾವು ಒಂದು ಗಿಡ ಎಷ್ಟೇ ಆದ್ರೂ ಒಂದು 10 cm ಅಗಲ ಬಂದ್ರು ಅಂದ್ರೆ ಸರೌಂಡಿಂಗ್ ಡಯಾಮೀಟರ್ ಪ್ರಕಾರದಲ್ಲಿ, ಸೊ ಎರಡು ಗಿಡ ಅಂತಂದ್ರೆ 20 cm ಅಷ್ಟೇ ಸ್ವಲ್ಪ ಜಾಗ ಖಾಲಿ ಇದ್ದಂಗೆ ಇರ್ತದೆ. ಸೊ ಕಳೆ ನಿರ್ವಹಣೆನು ಸೂಕ್ತ ಈಸಿ ಆಗ್ತದೆ. ಅಂದ್ರೆ ಸೂರ್ಯನ ಬೆಳಕು ಭೂಮಿಯನ್ನ ಮುಟ್ಟುವುದರಲ್ಲಿ ಸ್ವಲ್ಪ ಇದಾಗುತ್ತೆ, ಹಾಗಾಗಿ ಅಲ್ಲಿ ಕಳೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಕಳೆಗಳ ಸಂಖ್ಯೆ ಕಮ್ಮಿ ಆಗ್ತದೆ. ಹಾಗೂ ನಿಮಗೆ ಮುಂದೆ ಮಾಡುವಂತ ಏನು ಇಂಟ್ರಿಕಲ್ಚರ್ ಆಪರೇಷನ್ಸ್ ಅಂತ ಹೇಳ್ತೀವಿ, ಬೇಸಾಯ ಕ್ರಮಗಳು ಏನಿರುತ್ತೆ ಅವು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಇಲ್ಲಿ ಬೇಸಾಯ ಅಂದ್ರೆ ಎಡೆ ಹೊಡೆಯೋದಾಗಿರ್ಬೋದು, ಭೂಮಿ ಒಂದು ಸಬ್ಸೈಡ್ ಮಾಡೋದು ಆಗಿರ್ಬೋದು, ಮತ್ತೆ ನೀವು ಕುಡಿ ಚೂಟ್ಲಿಕ್ಕೆ ಹೇಳಿದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡೋದು ಇದೆಯಾ ಅಂತ. ಆ ತರದ ಏನಿಲ್ಲ, ಎಲ್ಲ ಹೂಗಳು ಹೇಗೆ ಮಾಡ್ತಾವೆ ಅದೇ ತರದಲ್ಲಿ. ಬಟ್ ಇದರಲ್ಲಿ ನಾವೊಂದು ಮುಖ್ಯವಾದದ್ದು ಏನು ಅಂತಂದ್ರೆ ನಾವು ಭೂಮಿ ತಯಾರಿ ಮಾಡ್ಕೊಳ್ಳೋದು ಹೇಗೆ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಸ್ಟಾರ್ಟಿಂಗ್. ಯಾಕಂದ್ರೆ ಒಳ್ಳೆ ಇಳುವರಿ ಬರಬೇಕು ಅಂತಂದ್ರೆ ನಾವು ಭೂಮಿ ತಯಾರಿ ಮಾಡ್ಬೇಕು. ಸೊ ಈ ಭೂಮಿ ತಯಾರಿ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಉಳುಮೆ ಮಾಡ್ಬೇಕು. ಅದಾದ್ಮೇಲೆ ಕನಿಷ್ಠ 20 ton ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ನಮಗೆ ಭೂಮಿ ಫಲವತ್ತತೆ ಬರುತ್ತೆ. ಆಮೇಲೆ ಒಂದು 120 kg ರಂಜಕ, 90 kg ಸಾರಜನಕ ಮತ್ತು ಒಂದು 60 kg ಪೊಟ್ಯಾಷ್ ಅನ್ನ ಕ್ಲೀನಾಗಿ ಅದು ಭೂಮಿಗೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬೇಕಲ್ಲಿ ರೋಟೋವೇಟರ್ ಎಲ್ಲ ಹೊಡ್ಕೊಂಡು ಸಸಿ ಮಡಿಗಳನ್ನ ರೆಡಿ ಹಾಕಕ್ಕೆ ರೆಡಿ ಮಾಡ್ಕೊಂಡಾಗ ಮಾಡ್ಬೋದು. ಅದಾದ್ಮೇಲೆ ಒಂದು ತಿಂಗಳ ಹೇಳ್ದಂಗೆ 30-45 days ಅಂತರದಲ್ಲಿ ತುದಿ ಚೂಟು ಮಾಡೋ ಟೈಮಲ್ಲಿ ಮತ್ತೆ ಮೇಲು ಗೊಬ್ಬರವಾಗಿ ಸಾರಜನಕ ಏನಿದೆ ಮತ್ತೆ 90 kg ಸಾರಜನಕವನ್ನು ಒದಗಿಸಬೇಕು. ತುಂಬಾ ಕಡೆ ರೈತರುಗಳು ಈ ತುದಿ ಚೂಟುವಾಗ ಈ ಮೇಲು ಗೊಬ್ಬರವನ್ನು ಹಾಕೋದನ್ನ ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ತಾರೆ. ಸೊ ಹಾಗಾಗಿ ಇಳುವರಿ ಮೇಲೆ ಹೊಡೆತ ಬೀಳ್ತದೆ. ಸೊ ಹಾಗಾಗಿ ಆ ಟೈಮಲ್ಲಿ ಮತ್ತೆ ತುದಿ ಚೂಟಿ ಮಾಡ್ಕೊಂಡು ಒಂದು ಮೇಲೆ ಗೊಬ್ಬರವಾಗಿ ಸಾರಜನಕವನ್ನ ಹಾಕಬೇಕಾಗ್ತದೆ. ಒಟ್ಟಾರೆ ಏನ್ ಹೇಳ್ತೀರಿ ರೈತರಿಗೆ ಚೈನಾ ಆಸ್ಟರ್ ಬೆಳೆ ಕುರಿತು? ಈ ಭಾಗದ ರೈತರು ನೋಡಿದಾಗ, ಲೈಕ್ ಉತ್ತರ ಕನ್ನಡ ಭಾಗದಲ್ಲಿ ನೋಡಿದಾಗ, ಚೈನಾ ಆಸ್ಟರ್ ಬೆಳೆಯು ಮಾರುಕಟ್ಟೆಯಲ್ಲಿ ತುಂಬಾ ಕಮ್ಮಿ ಸಿಗ್ತಿದೆ. ಸೊ ಹಾಗಾಗಿ ರೇಟು ಜಾಸ್ತಿ ಇದೆ. ಸೊ ಹಾಗಾಗಿ ಈ ಭಾಗದ ರೈತರುಗಳು ಯಾರು ಬೆಳೆದರೆ, ಆಮೇಲೆ ಈ ಬೆಳೆ ಬೆಳೆಯೋದಕ್ಕೆ ಏನು ಚೈನಾ ಆಸ್ಟರ್ಗೆ ಈಗ ಬೀಜ ಆಗಿರ್ಬೋದು ಅಥವಾ ಸಸಿಗಳಾಗಿರ್ಬೋದು ಎಲ್ಲ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಶಿರ್ಸಿಯಲ್ಲೇನೆ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಈಗ ನಾವು ಎಲ್ಲ ಶಿವಮೊಗ್ಗ ಕಡೆ ಆಗಿರ್ಬೋದು ಮತ್ತೆ ಬೇರೆ ಹುಬ್ಬಳ್ಳಿ ಕಡೆ ಆಗಿರ್ಬೋದು ಎಲ್ಲ ರೈತರುಗಳಿಗೆ ನಾವು ಸೀಡ್ಲಿಂಗ್ಸ್ಗಳನ್ನ ಸಪ್ಲೈ ಮಾಡಿದ್ದೀವಿ. ಸೊ ಹಾಗಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ರೈತರುಗಳು ಸಹಿತ ಬೇಕಾದ್ರೆ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಸೀಡ್ಲಿಂಗ್ಸ್ಗಳು ಏನು ಬೇಕೋ ಅವನ್ನೆಲ್ಲ ನಾವು ಸಪ್ಲೈ ಮಾಡೋದು ಮಾಡ್ತೀವಿ, ಎಲ್ಲ ಮಾಡಬಹುದು. ಹಾಗೂ ಇದೊಂದು ಲಾಭದಾಯಕವಾಗಿ ಇದೆ. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ಯಾವ ಹೂ ಇರೋದ್ರೂ ಅವನ್ನ ಮಾರಬೇಕು ಅಂತಂದಾಗ ಆಬ್ವಿಯಸ್ಲಿ ರೈತರಿಗೆ ಲಾಭ ಆಗೇ ಆಗ್ತದೆ. ಈಗ ಯುಗಾದಿ ದೀಪಾವಳಿ ಆ ಸಂದರ್ಭ ತಕ್ಕಂತೆ ನಾವು ಹೂ ಬರುವಂಗ ನೋಡ್ಕೊಂಡು ಬೆಳಿಲಿಕ್ಕೆ ಹಿಂಗೆಲ್ಲ ನಮ್ಗೆ ಸಾಧ್ಯತೆ ಇದೆ. ಸಾಧ್ಯತೆ ಇದೆ. ಈಗ ನಾನು ಅವಾಗಲೇ ಹೇಳ್ದಂಗೆ ಈ ಶಿರಸಿ ಭಾಗದಲ್ಲಿ ಈಗ ಆಗಸ್ಟ್ ಅಥವಾ ನವೆಂಬರ್ ತಿಂಗಳಲ್ಲಿ ನಾವು ಸಸಿ ರೆಡಿ ಮಾಡ್ಕೊಂಡ್ರೆ ಅಂತಂದೆ ಏನಾಗ್ತದೆ, ಈಗ ಅಕ್ಟೋಬರ್ ನವೆಂಬರ್ ತಿಂಗಳು ನಮಗೆ ದೀಪಾವಳಿ ಆಗಿರ್ಬೋದು ವಿಜಯದಶಮಿ ಬಂದಿರುತ್ತೆ. ಸೊ ಇಲ್ಲಿ ಬೆಳೆ ಬರೋದೇ 2-2.5 months ನಮಗೆ ಹೂ ಬಿಡಕ್ಕೆ ಶುರು ಆಗ್ತದೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋದಾಗ ನಾವು ಸಸಿಗಳನ್ನ ಹೊರಗಡೆಯಿಂದ, ಈಗ ನಮ್ಮ ಮಹಾವಿದ್ಯಾಲಯ ಆಗಿರ್ಬೋದು ಇಂಥ ಜಾಗದಲ್ಲಿ ಸಸಿಗಳು ಆಲ್ರೆಡಿ ಇರೋಂಥದ್ದು, ಒಂದು ತಿಂಗಳಿನ ಸಸಿಗಳು ತಂದ್ಬಿಟ್ಟು ನೀವು ಆಗಸ್ಟಲ್ಲೇ ಎಂಡಲ್ಲಿ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ಹಾಕ್ತಂದ್ರೆ ನವೆಂಬರ್ ಒಂದು ತಿಂಗಳು, ಡಿಸೆಂಬರ್ ಒಂದು ತಿಂಗಳು ಆ ಟೈಮಲ್ಲಿ ಹೂಗಳು ಬರ್ತದೆ. ಇಲ್ಲ ಅಕ್ಟೋಬರ್ ಅಕ್ಟೋಬರ್ ಎರಡು. ಸೊ ನವೆಂಬರ್ ಮಧ್ಯದಲ್ಲಿ ನಿಮಗೆ ಹೂವು ಬರಕ್ಕೆ ಶುರು ಆಗ್ತದೆ. ಸೊ ನಿಮಗೆ ಯುಗಾದಿ ಹಬ್ಬ ಆಗಿರ್ಬೋದು ಅಥವಾ ದೀಪಾವಳಿ ಹಬ್ಬಕ್ಕೂ ಕೋಇನ್ಸಿಡೆನ್ಸ್ ಆಗೋಗ್ತದೆ. ಆಳು ಬಹಳ ಬೇಕಾಗಿದ್ದಕ್ಕೆಲ್ಲ ಹೂ ಕೀಳೋದು. ಯಾಕಂದ್ರೆ ಒಂದೊಂದೇ ಹೂಗಳನ್ನ ಕೀಳ್ಕೊಂತ ಹೋಗ್ಬೇಕಾದ್ರೆ ಜಾಸ್ತಿ ಏನ್ ಬೇಕಾಗದಲ್ಲ, ಮನೇಲಿ 4 ಜನ ಇದೀವಿ ಅಂತಂದ್ರು ಆರಾಮಾಗಿ ನಾವು ಮಾಡ್ಕೊಂತ ಹೋಗ್ಬೋದು. ತೀರಾ ಅಂದ್ರೆ ಈ ಬೇರೆ ಗಿಡಗಳಿಗೆ ಬೇಕಾದಂಗೆ ಆಳು ಕಾಳುಗಳು ಅಷ್ಟು ಬೇಕಾಗೋದಿಲ್ಲ ಇದಕ್ಕೆ. ಇದರಲ್ಲಿ ನಮಗೆ ಬೇಕಾಗೋದೇನಂತಂದ್ರೆ ಹೂ ಕೊಯ್ಲು ಮಾಡೋ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಆಳು ಬೇಕಾಗ್ಬೋದು, ಇನ್ನು ಉಳ್ಕಿದ ಟೈಮಲ್ಲಿ ಏನು ಅಂತ ಬೇಕಾಗಲ್ಲ. ಒಳ್ಳೆಯದು, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ ಪ್ರೀತಮ್ ಅವರೇ. ಈ ಚೈನಾ ಆಸ್ಟರ್ ಇದು ಕೂಡ ಬೇಡಿಕೆ ಇರುವಂತಹ ಹೂವಿನ ಬೆಳೆ. ಈ ಬೇಸಾಯವನ್ನು ರೈತರು ಆದಷ್ಟು ತಜ್ಞರ ಸಲಹೆಯನ್ನು ಪಡ್ಕೊಂಡು ತಮ್ಮ ಮಣ್ಣು ಹೇಗಿದೆ, ವಾತಾವರಣ ಹೇಗಿದೆ, ನೀರಿನ ಲಭ್ಯತೆ ಹೇಗಿದೆ, ಮತ್ತು ನಿಮ್ಮ ಮನೆಯಲ್ಲಿ ಈ ಒಂದು ಬೇಸಾಯ ಮಾಡುವಂಥ ಸಂದರ್ಭದೊಳಗೆ ಹೂ ಕೀಳಿಕ್ಕೆ ಬೇಕಾದಂಥ ಲೇಬರ್ಸ್ ಅಂತ ಏನಂತೀವಿ, ಆಳು ಕಾಳುಗಳು ಏನಂತೀವಿ, ಅವು ಕೂಡ ಗಮನದಲ್ಲಿರಬೇಕು. ಈ ನಿಟ್ಟಿನೊಳಗೆ ವಿಚಾರ ಮಾಡಿ ಬೆಳೆ ಆಯ್ಕೆ ಮಾಡಿಕೊಂಡು ಬೆಳೀರಿ ಅಂತೇಳಿ ಆಶಿಸ್ತೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಪ್ರೀತಮ್ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಚೈನಾ ಆಸ್ಟರ್ ಹೂವಿನ ಬೇಸಾಯ ಕ್ರಮಗಳ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೀತಮ್ ಎಸ್ಪಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ, ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಥೀ ಔರ್ ಲೋಗ್. पहली वाली बात कहा, परम तो सभी डाले हैं, सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ನಮಸ್ಕಾರ ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಈ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿಯಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಗೆಳೆರೆ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಗುರಿ ಎಂದರೆ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರನ್ನ ಅಭಿವೃದ್ಧಿ ಪಥದಲ್ಲಿ ಮುಂದುವರಿಯುವಂತೆ ಮಾಡುವುದು. ಹಾಗಾಗಿ ಈ ವರ್ಗದ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆ, ವಿದ್ಯಾರ್ಥಿ ವೇತನ, ಮತ್ತು ವಿದ್ಯಾರ್ಥಿ ನಿಲಯ ಮುಂತಾದ ಸೌಲಭ್ಯಗಳ ಜೊತೆ ಜೊತೆಗೆ ಉಚಿತ ಕೌಶಲ್ಯ ತರಬೇತಿ, ರಿಯಾಯಿತಿ ದರದಲ್ಲಿ ಲೋನ್ ಕೂಡ ಕೊಡಲಾಗುತ್ತದೆ. ಸಮಾಜದಲ್ಲಿ ಟ್ರಾನ್ಸ್ಜೆಂಡರ್ಸ್ನ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಶಕ್ತೀಕರಣಕ್ಕಾಗಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವಿಶೇಷ ಪ್ರಯತ್ನಗಳಿಂದಾಗಿ ಟ್ರಾನ್ಸ್ಜೆಂಡರ್ಸ್ ಅಧಿನಿಯಮವನ್ನು ಜಾರಿಗೆ ತರಲಾಗಿದೆ. ಭಿಕ್ಷಾವೃತ್ತಿ ನಿರ್ಮೂಲನಕ್ಕಾಗಿ ಕೂಡ ಸ್ಮೈಲ್ ಎಂಬ ಹೆಸರಿನ ಯೋಜನೆ ದೇಶದ 10 ದೊಡ್ಡ ನಗರಗಳಲ್ಲಿ ಸಫಲತಾಪೂರ್ವಕ ನಡೆಸಲಾಗುತ್ತಿದೆ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ರಾಷ್ಟೀಯ ಮಟ್ಟದಲ್ಲಿ ನಡೆಸಲಾಗುವ ವ್ಯಾಪಕ ಸರ್ವೆ ಮತ್ತು ನ್ಯಾಕ್ರೋಟಿಕ್ಸ್ ಬ್ಯೂರೋನಿಂದ ಸಿಕ್ಕಿದ ಮಾಹಿತಿ ಆಧಾರದಲ್ಲಿ ದೇಶದ 272 ಅತ್ಯಂತ ಸಂವೇದನಾಶೀಲ ಜನಪದಗಳಲ್ಲಿ ನಶಾಮುಕ್ತ ಭಾರತ ಅಭಿಯಾನವನ್ನು ಮೊದಲೇ ಪ್ರಾರಂಭಿಸಲಾಗಿದೆ. ಗೆಳೆಯರೇ, ನಮ್ಮ ಇಂದಿನ ಕಥೆ ನಶಾದ ಘಟನೆ ಕುರಿತಾಗಿದೆ. ಈಗ ಕೇಳಿ ಇಂದಿನ ಕಥೆ ಸೆಂಡಿಲ್. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಮಲುಕ್ಪುರದ ಗ್ರಾಮ ಪ್ರಧಾನ ಸುಖಬೀರ್ ಸಿಂಗ್. ಬಹುಶಃ ನೀವು ಇತ್ತೀಚೆಗೆ ವರ್ಗಾಗಿ ಬಂದಿರಬೇಕು, ಹಾಗಾಗಿ ನಿಮ್ಮನ್ನ ಭೇಟಿಯಾಗಿ ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ. ಪ್ರಧಾನರೇ, ನಮಗೆ ನ್ಯಾಕ್ರೋಟಿಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಮಾಹಿತಿ ಸಿಕ್ಕಿದೆ, ಈ ಪ್ರದೇಶದಲ್ಲಿ ನಶಾ ವಸ್ತುಗಳ ಕಳ್ಳಸಾಗಾಣಿಕೆ ಸ್ವಲ್ಪ ಹೆಚ್ಚೇ ಇದೆ ಅಂತ. ನೋಡಿ ಸಾಹೇಬ್ರೆ, ನಶಾ ಅನ್ನೋದು ಪ್ರತಿಯೊಂದು ಹಳ್ಳಿಗೂ ತಲುಪಿದೆ. ಈಗ ನಶಾ ಖರೀದಿಗೆ ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ. ಪ್ರಧಾನರೇ, ಹಳ್ಳಿ ಹಳ್ಳಿಗೆ ನಶಾದ ವಸ್ತುಗಳು ತಲುಪ್ತಿವೆ ಅಂದ್ರೆ ಹಳ್ಳಿಯವರು ಯಾರು ನಶಾದ ವಸ್ತುಗಳ ವ್ಯಾಪಾರಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋದು ಖಚಿತ ಆಗತ್ತಲ್ವಾ? ನೀವು ಹೇಳೋದೇನು ನಿಜ ಇನ್ಸ್ಪೆಕ್ಟರ್ ಸಾಹೇಬ್ರೇ, ಆದ್ರೆ ಎಲ್ಲಿ ತನಕ ಖಚಿತ ಪುರಾವೆ ಸಿಗೋದಿಲ್ವೋ ಅಲ್ಲಿ ತನಕ ಯಾರಿಗಾದ್ರೂ ಏನು ಹೇಳಿದ್ರು ವಿರೋಧ ಕಟ್ಕೋಬೇಕಾಗುತ್ತೆ. ಅದು ನಿಜ ಪ್ರಧಾನ್ರೆ. ಜೈನ್ ಸಾಹೇಬ್ರೇ, ಜೈನ್ ಸಾಹೇಬ್ರೇ, ಸಾಹೇಬ್ರೇ, ಅದು ಮಲೋಕ್ಪುರ ಗ್ರಾಮದಿಂದ ಫೋನ್ ಸೂಚನೆ ಬಂದಿದೆ. ಹಳ್ಳಿಲಿ ನಶಾದ ಓವರ್ ಡೋಸ್ ತಗೊಂಡು 3 ಯುವಕರು ಪ್ರಾಣ ಕಳ್ಕೊಂಡಿದ್ದಾರಂತೆ. ಒಬ್ಬ ಆತನ ಸ್ಥಿತಿ ಗಂಭೀರವಾಗಿದೆಯಂತೆ. ಓಹೋ, ನನ್ಗೇನು ಭಯ ಇತ್ತು, ಅದೇ ಆಗೋಯ್ತು. ಬನ್ನಿ ಹೋಗೋಣ ಇನ್ಸ್ಪೆಕ್ಟರ್ ಸಾಹೇಬ್ರೇ. ಸರಿ ಸರಿ, ಹೋಗೋಣ ಹೋಗೋಣ. ಗೆಳೆಯರಿ, ಈಗೀಗ ನಶಾ ಪದಾರ್ಥಗಳು, ಮಾದಕ ದ್ರವ್ಯಗಳ ದುರ್ಬಳಕೆ ಜಾಗತಿಕ ಮಟ್ಟದಲ್ಲಿ ಅಪಾಯದ ಸ್ಥಿತಿ ತಂದೊಡ್ಡಿದೆ. ಮಾದಕ ದ್ರವ್ಯಗಳ ಚಟದ ಅಭಿಶಾಪದಿಂದ ಜಗತ್ತಿನ ಯಾವ ಭಾಗವೂ ಹೊರತಾಗಿಲ್ಲ. ಭಾರತದಲ್ಲಿ ಈ ವಿಷಯ ಚಿಂತೆಗೆ ಕಾರಣವಾಗಿದೆ, ಯಾಕೆಂದ್ರೆ ಯುವ ಪೀಳಿಗೆಯಲ್ಲಿ ಇದರ ದುರುಪಯೋಗ ಅತಿಯಾಗಿದೆ. ಮಾದಕ ದ್ರವ್ಯ ಅಥವಾ ನಶಾದಿಂದ ಅದನ್ನು ಬಳಸುವ ಚಟ ಹೊಂದಿದ ವ್ಯಕ್ತಿ ಮಾತ್ರವಲ್ಲ, ಇಡೀ ಕುಟುಂಬ, ಸಮಾಜದ ಮೇಲೆ ಅದರ ದುಷ್ಪ್ರಭಾವ ಬೀರುತ್ತೆ. ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೇ. ಆ ಹೃದಯ ವಿದ್ರಾವಕ ಘಟನೆ ಆಗಿ 1 ತಿಂಗಳಾಯ್ತು, ಆದ್ರೆ 4ನೇ ಯುವಕ ಪವನ್ ಮಾತ್ರ ಬದುಕಿ ಉಳಿದ, ಅದೇ ದೊಡ್ಡ ವಿಷಯ. ಸರಿಯಾದ ಸಮಯದಲ್ಲಿ ಅವನನ್ನ ನಶಾ ಮುಕ್ತಿ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರಿ, ಇಲ್ಲಾಂದ್ರೆ ಅವನು ಬದುಕಿ ಉಳಿತಾನೆ ಇರ್ಲಿಲ್ಲ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸಹಾಯದಿಂದ ನಶಾ ಮುಕ್ತಿ ಕೇಂದ್ರಗಳಲ್ಲಿ ವಸತಿ, ಊಟ ಮತ್ತು ಔಷಧ ಎಲ್ಲಾ ಫ್ರೀಯಾಗಿ ಸಿಗತ್ತೆ. ಈ ನಶಾ ಮುಕ್ತಿ ಕೇಂದ್ರಗಳಲ್ಲಿ ಯೋಗ ಕಲಿಸೋದರ ಜೊತೆಗೆ ಮನೋಚಿಕಿತ್ಸೆ ವ್ಯವಸ್ಥೆ ಇದೆ ಅಂತ ಕೇಳಿದ್ದೆ. ಖಂಡಿತ ಇದೆ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ನಡೆಸಲಾಗುವ ನಶಾ ಮುಕ್ತಿ ಕೇಂದ್ರಗಳಲ್ಲಿ ಚಿಕಿತ್ಸೆ, ಯೋಗ ಮತ್ತು ಕೌನ್ಸೆಲಿಂಗ್ ನ ಸಹಾಯದಿಂದ ಅನೇಕ ಜನರನ್ನು ನಶಾ ಮುಕ್ತಗೊಳಿಸಲಾಗಿದೆ. ಪ್ರಧಾನರೇ, ಈ ಅಭಿಯಾನದಿಂದ ದೂರ ಇರಬೇಕು ಅಂತ ನಿಮ್ಮ ಹಳ್ಳಿಲಿ ಯಾರಾದರೂ ಹೇಳ್ತಾ ಇದ್ದಾರಾ? ಹಾ ಹಾ ಹಾ, ಗ್ರಾಮದ ವ್ಯಾಪಾರಿ ಹೇಳ್ತಾನೆ ಈ ಜಂಜಾಟದಿಂದ ದೂರ ಇರಿ ಅಂತ. ಓ, ಹಾಗಾದ್ರೆ ಈ ವ್ಯಾಪಾರಿಯನ್ನು ವಿಚಾರಿಸುವ ಸಮಯ ಬಂದಿದೆ ಪ್ರಧಾನರೇ. ಬನ್ನಿ ಬನ್ನಿ ಬನ್ನಿ ಬನ್ನಿ ಶಂಕಿ ಸಾಹೇಬ್ರೇ, ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. 10 ದಿನ ಆಯ್ತು, ದಿನ ನನ್ನ ಅಂಗಡಿಯಿಂದ 23,000 ಸಾಮಾನು ತಗೊಂಡು ಹೋಗ್ತಿರಲ್ಲ, ಎಲ್ಲಿ ಸಂಪಾದ್ರೆ ಇಷ್ಟು ಹಣ? ಇಂಗ್ಲೆಂಡ್ ಇಂದ 8 ಆದ್ಮೇಲೆ ಇಂಡಿಯಾಗ್ ಬರ್ತಿದ್ದೀನಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಪಾರ್ಟಿ ಗೀರ್ಟಿ ಮಾಡ್ಬೇಕಾಗತ್ತೆ, ಆದ್ರೆ ಮಜಾ ಬರ್ತಾ ಇಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಏನಾದ್ರೂ ಸೇವೆ ಬೇಕಾದ್ರೆ ಹೇಳಿ ಶಂಕಿ ಸಾಹೇಬ್ರೇ. ನಮಗೆ ಪೌಡರ್ ಬೇಕು ಒಳ್ಳೇದು. ಮೆಲ್ಲಿಗೆ ಹೇಳಿ ಸಾಹೇಬ್ರೇ, ಮೆಲ್ಲಿಗೆ 500 ರೂಪಾಯಿ ಒಂದ್ ಕಟ್ಟಿಗೆ ಸರಿನಾ? ಹಾ, ಕೊಡಿ ಕೊಡಿ, ತಗೊಳ್ಳಿ, 3,000 ರೂಪಾಯಿ ಬೇಗ ಕೊಡಿ. ಸ್ವಲ್ಪ ಕಾಯ್ಬೇಕಾಗತ್ತೆ ಶಂಕಿ ಸಾಹೇಬ್ರೇ, ಸಾಮಾನು ಈಗ ಡೆಲಿವರಿ ಆಗೋದ್ರಲ್ಲಿದೆ, ಬಂದೇ ಬಿಡ್ತು ನಮ್ಮ ಡೆಲಿವರಿ. ನೋಡಿ ನೋಡಿ ನೋಡಿ ನೋಡಿ, ಒಬ್ಳು ಹುಡುಗಿ, ಅವಳ ಕೈಲಿ ಏನು ಇಲ್ಲ. 10 ಕಾದ್ರೆ ಶಂಕಿ ಸಾಹೇಬ್ರೇ, ನಾನು ಆಕೆಯ ಚರಣ ಪೂಜೆ ಮಾಡಿ ಬರ್ತೀನಿ. ನೀವ್ರು ಒಳ್ಳೇದ್ ಮಾಡ್ಲಿ, ನೀವ್ರು ಒಳ್ಳೇದ್ ಮಾಡ್ಲಿ. ಸರಿ ಸರಿ, ಇವನಲ್ಲಿಗೆ ಹೋದ ಸಾಹೇಬ್ರಿಗೆ ಫೋನ್ ಹೊಡಿತೀನಿ. ಸಾಹೇಬ್ರೆ ಸಾಹೇಬ್ರೆ ಬೇಗ ಬನ್ನಿ ಬೇಗ ಬನ್ನಿ. ಹೇಗಿದ್ದೀರಿ ಲಾಲಾಜಿ? ದೇವರು ಒಳ್ಳೇದ್ ಮಾಡಿ. ಇದೆಲ್ಲ ಏನ್ ಶಂಕಿ ಸಾಹೇಬ್ರೆ? ಸುಮ್ನಿರು, ಶಂಕಿ ಅಲ್ಲ, ಕಾನ್ಸ್ಟೇಬಲ್ ಸಂಶೇರ್ ಸಾಹೇಬ್ರೆ. ಆ ಹುಡುಗಿಯ ಚರಣ ಪೂಜೆ ಮಾಡಿ ಬರ್ತೀನಿ ಅಂತ ಈ ವ್ಯಾಪಾರಿ ಹೇಳಿದಾಗ ಆ ಹುಡುಗಿ ತನ್ನ ಚಪ್ಪಲಿ ಒಳಗೆ ಮಾದಕ ವಸ್ತು ಅಡಗಿಸಿಟ್ಟಿದ್ದಾಳೆಂತ ತಿಳಿತು. ಅವಳ ಸ್ಯಾಂಡಲ್ ನ ಸೋಲ್ ನೋಡಿ ಎಷ್ಟು ದಪ್ಪ ಆಗಿದೆ. ವೆಲ್ ಡನ್ ಶಂಶೇರ್, ವೆಲ್ ಡನ್. ಲಲಾ, ನಡೆ ಪೊಲೀಸ್ ಸ್ಟೇಷನ್ಗೆ. ಶಂಶೇರ್, ಆ ಹುಡುಗಿಯಲ್ಲಿ ನಮ್ಮ ಮಹಿಳಾ ಪೊಲೀಸರು ಅವಳನ್ನ ಜೀಪ್ ನಲ್ಲಿ ಕೂತ್ಕೊಳಿಸಿದ್ದಾರೆ. ಅವಳ ಸ್ಯಾಂಡಲ್ ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಸಾಹೇಬ್ರೆಲ್ರಿಗೂ ಒಳ್ಳೇದ್ ಮಾಡ್ಲಿ. ದೇವರು ನಿನ್ನನ್ ಬಿಟ್ಟು ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ. ಶಂಶೇರ್, ಈ ಲಾಲಾಜಿನ ಕರ್ಕೊಂಡು ಹೋಗಿ ಸ್ಪೆಷಲ್ ಸೇವೆ ಮಾಡಪ್ಪ. ತಿಳಿತು ಸಾಹೇಬ್ರೆ, ತಿಳಿತು. ಗೆಳೆಯರೇ, ನಶಾ ಮುಕ್ತ ಭಾರತ ಅಭಿಯಾನ ಸೋಷಿಯಲ್ ಮತ್ತು ಇತರ ಆಕ್ಟಿವಿಟೀಸ್ ಮೂಲಕ ಈ ತನಕ 1 ಕೋಟಿ ಜನರನ್ನು ತಲುಪಿದೆ ಮತ್ತು 272 ಜಿಲ್ಲೆಗಳಲ್ಲಿ 13,000 ಆಯ್ದ ಟ್ರೈನಿ ವಾಲಂಟಿಯರ್ಸ್ ಸೇವೆ ಒದಗಿಸುತ್ತಿದ್ದಾರೆ. ಸಾಮಾಜಿಕ ಸಹಭಾಗಿತ್ವದ ಅಡಿಯಲ್ಲಿ 4,000 ಹೆಚ್ಚು ಯುವ ಮಂಡಲಗಳು, NYKS ಮತ್ತು NSS ವಾಲಂಟಿಯರ್ಸ್ ಮತ್ತು ಯೂತ್ ಕ್ಲಬ್ ಈ ಅಭಿಯಾನದಲ್ಲಿ ತೊಡಗಿದ್ದು 1,20,00,000 ಅಧಿಕ ಯುವ ಜನರು ಈ ಅಭಿಯಾನದ ವಿಭಿನ್ನ ಆಕ್ಟಿವಿಟೀಸ್ ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಗೆಳೆಯರಿ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದೇನಾದರೂ ಸಲಹೆ ಇದ್ರೆ ಅಥವಾ ನಿಮಗೇನಾದರೂ ಈ ಯೋಜನೆ ಬಗ್ಗೆ ಮಾಹಿತಿ ಬೇಕಾದ್ರೆ ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜಾಯಿಂಟ್ ಸೆಕ್ರೆಟರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 11001. ಸರಿ, ಈಗ ಸಮಯ ಮನೋರಂಜನೆಗಾಗಿ ಕೇಳಿ ಈ ಹಾಡು. ಗೆಳೆಯರಿ, ನಶಾಮುಕ್ತ ಭಾರತ ಅಭಿಯಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಟೋಲ್ ಫ್ರೀ ಡ್ರಗ್ ಡಿ ಎಡಿಕ್ಷನ್ ಹೆಲ್ಪ್ ಲೈನ್ ನಂಬರ್ 1444 ಕರೆ ಮಾಡಿ. ಗೆಳೆಯರೇ, 1444 ಡಯಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ನಶಾಮುಕ್ತಿ ಕೇಂದ್ರಗಳ ಮತ್ತು ನಶಾಮುಕ್ತ ಭಾರತ ಅಭಿಯಾನದ ಎಲ್ಲಾ ಮಾಹಿತಿ ಹಾಗೂ ನಶಾಮುಕ್ತಿಗಾಗಿ ಎಲ್ಲಾ ಪರಾಮರ್ಶೆ. ಸರಿ, ಈಗ ಸಮಯ ಇಂದಿನ ಪ್ರಶ್ನೆ ಕೇಳುವುದಕ್ಕಾಗಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಸಿ ನೀವು ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ನಿಮ್ಮ ಉತ್ತರದ ಜೊತೆಗೆ ನಿಮ್ಮ ಪೂರ್ತಿ ಹೆಸರು, ಟೆಲಿಫೋನ್ ನಂಬರ್ ಮತ್ತು ಭಾಷೆಯನ್ನು ಸ್ಪಷ್ಟವಾಗಿ ಬರೆದು ಕಳಿಸಿ. ಇಂದಿನ ಪ್ರಶ್ನೆ: ಶಂಕಿ ವ್ಯಾಪಾರಿಯಿಂದ ನಶಾದ ಪುಡಿಯನ್ನು ಎಷ್ಟಕ್ಕೆ ಖರೀದಿಸಿದ? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ಶಂಕಿ ವ್ಯಾಪಾರಿಯಿಂದ ನಶಾದ ಪುಡಿಯನ್ನು ಎಷ್ಟಕ್ಕೆ ಖರೀದಿಸಿದ? ನಮ್ಮ ವಿಳಾಸ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 40, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ. ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 40, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ಗೆಳೆಯರೇ, ನೀವು ಉತ್ತರವನ್ನು ಇಮೇಲ್ ಮೂಲಕವೂ ನಮಗೆ ಕಳುಹಿಸಬಹುದು. ನಮ್ಮ ಇಮೇಲ್ ವಿಳಾಸ mosjsrp@gmail.com. ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಅಗತ್ಯವಾಗಿ ಬರೆಯಿರಿ. ಹೌದು, ನಮ್ಮ ಇಮೇಲ್ ಐಡಿ ಬರ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದವರಿಗೆ ಲಕ್ಕಿ ಡ್ರಾದ ಮೂಲಕ ಸಿಗಲಿದೆ 200 ರೂಪಾಯಿಗಳ ಬಹುಮಾನ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಸರಿ ಗೆಳೆಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಉಚಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಹಳ ಪದದಲ್ಲಿ ಪ್ರಸಾರವಾಯಿತು. ಪ್ರಾಯೋಜಕರು: ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ಆಕಾಶವಾಣಿ ಕಾರವಾರ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ.